ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:50. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ರೈತ ಧ್ವನಿ ಕಿಸಾನ್ ವಾಣಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿಯವರಿಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800 1801 ಕರೆ ಮಾಡಿ. ಇದು ಯಾರ ನಂಬರ್? ರೈತರ ಕಾಲ್ ಸೆಂಟರ್. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದಿನಾಲೂ ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಾತ್ರಿ 10 ಗಂಟೆವರೆಗೂ. ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರೇ, ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800 1801 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ರೈತ ಬಾಂಧವರಿಗೆಲ್ಲರಿಗೂ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುತ್ತಿರುವ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಆತ್ಮೀಯ ಕೇಳುಗರೆ, ಇವತ್ತು ನಮ್ಮ ಜೊತೆಯಲ್ಲಿ ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ಕಟ್ಟೆಮಾಡುವಿನ ಅಚ್ಚಕಾಳೆಯರ ಸಾಬು ಮುತ್ತಪ್ಪ ಅವರಿದ್ದಾರೆ. ಅವರನ್ನು ಮಾತನಾಡಿಸಿ ಅವರ ಕೃಷಿ ಅನುಭವಗಳನ್ನು ತಿಳ್ಕೊಳ್ಳೋಣ. ನಮಸ್ಕಾರ ಮುತ್ತಪ್ಪ ಅವರೇ. ನಮಸ್ಕಾರ ಸರ್. ತಾವು ಈಗ ಎಷ್ಟು ವರ್ಷದಿಂದ ಕೃಷಿಯಲ್ಲಿ ತೊಡಗಿದ್ದೀರಾ? ಅದೇ 35 ಕಾಫಿ ಕೃಷಿ ಮತ್ತು ಗದ್ದೆಯನ್ನು ನಾನು ಅವಲಂಬಿಸಿ ಅದ ಕೃಷಿಯಲ್ಲಿ ತೊಡಗಿದ್ದೀನಿ ಸರ್. ಈಗ ಕಾಫಿನಲ್ಲಿ ಯಾವ ಕಾಫಿ ಬೆಳೀತಾ ಇದ್ದೀರಾ? ಕಾಫಿನಲ್ಲಿ ಮುಂಚೆ ರೋಬಸ್ಟಾ ನಟ್ಟಿದ್ದೀನಿ, ಅದರ ಇಂಟರ್ ಪ್ಲಾಂಟೇಷನ್ ಅಂತ ಮಧ್ಯದಲ್ಲಿ ಅರಬಿಕಾ ಇತ್ತು. ಅರಬಿಕಾ ಎಲ್ಲ ಕಾಯಿಲೆ ಬಂದು ಅದು ಬೇಗ ಕಟ್ಟೆ ರೋಗ ಬಂದು ಅದು ಸಾಯಲಿಕ್ಕೆ ಶುರು ಆಯ್ತು. ಮತ್ತೆ ಈಗ ರೋಬಸ್ಟಾ ಇಳುವರಿಯಲ್ಲಿ ಇದ್ದೀನಿ. ರೋಬಸ್ಟಾನ ಈಗ ನೀವು ಕೃಷಿ ಮಾಡ್ತಾ ಇದ್ದೀರಾ? ಹೌದು, ರೋಬಸ್ಟಾ ಕೃಷಿಯಲ್ಲಿ ಇದ್ದೀನಿ. ಈಗ ರೋಬಸ್ಟಾ ಬೆಳೆನಲ್ಲಿ ನಾವು ಒಳ್ಳೆ ಇಳುವರಿ ಪಡಿಬೇಕು ಅಂದ್ರೆ ಏನೇನು ಕೆಲಸಗಳನ್ನ ಮಾಡ್ಬೇಕಾಗತ್ತೆ ವರ್ಷ ಇಡೀ ಮುತ್ತಪ್ಪ ಅವರೇ? ಅದೇ ರೋಬಸ್ಟಾ ಅಂದ್ರೆ ನಾವು ಒಂದು 15 ಮೇಲೆ 25 ಗಿಡಗಳಿಗೆ ಕಂಬ ಚಿಗುರು ತೆಗಿತಾ ಇರ್ಬೇಕು. ಮತ್ತೆ ಸೋತರಕ್ಕೆ, ನೂಡ್ರಕ್ಕೆ, ಜೋಡ್ರಕ್ಕೆ ಅಂತೇಳಿ ಬರ್ತದೆ, ಅದನ್ನೆಲ್ಲ ತೆಗಿಬೇಕು. ಮತ್ತೆ ಸೆಂಟ್ರಿಂಗ್ ಅಂತ ಹೇಳ್ತಾರೆ, ಅದ ಮೆತ್ತಿಯನ್ನು ಬಿಡಿಸಬೇಕು, ಬಿಸಿಲು ಬೀಳ್ಬೇಕು ಆ ಬಡ್ಡೆಗೆ. ನಾವು ಛತ್ರಿ ಯಾವ ತರದಲ್ಲಿ ಹಿಡಿತೀವಿ ಅದೇ ತರದಲ್ಲಿ ಒಂದು ಕಾಫಿ ಗಿಡವನ್ನು ಇಟ್ಟುಕೊಳ್ಬೇಕು. ನಾವು ತುಂಬಾ ಇದಾಗಿರಬಾರ್ದು, ಅದು ಯಾಕಂದ್ರೆ ಕೊಳೆ ರೋಗ ಬರ್ತದೆ. ಹೌದು. ಮತ್ತೆ ಸಿಲ್ವರ್ ನಟ್ಟ ಜಾಗದಲ್ಲಿ ಎಲ್ಲ ಸಿಲ್ವರ್ ಕಾಫಿ ಕುಯ್ಯೋಗ ಕೂಡ ಅದು ಸಾವಯವ ಗೊಬ್ಬರ ಆಗೋದಿಲ್ಲ. ಅದು ಕಾಫಿ ಗಿಡದ ಮೇಲೆ ಕೂತಿಡಿದ್ರೆ ಕೊಳೆ ರೋಗ ಬರ್ತದೆ. ಅದರ ಸೊಪ್ಪು ತುಂಬಾ ಎಫೆಕ್ಟ್, ಬಾಕಿ ಮರದ ಎಲೆಗಳೆಲ್ಲ ಕರಗಿ ಸಾವಯವ ಗೊಬ್ಬರ ಆಗ್ತದೆ. ಇದು ಹಂಗಾಗಲ್ಲ. ಸಿಲ್ವರ್ ಸೊಪ್ಪು ಮಾತ್ರ ಅದು ಕರಗೋದಿಲ್ಲ, ಕಾಫಿ ಗಿಡದ ಮೇಲೆ ಕೂತಿರ್ತದೆ ಕೊಳೆ ರೋಗ ಬರ್ತದೆ. ಅದು ಅಂದ್ರೆ ಗಿಡನ ನಾವು ಚೆನ್ನಾಗಿ ಇಟ್ಕೋಬೇಕು. ಅದೇ ನಾವು ಒಂದು ಛತ್ರಿ ಹಿಡಿದ ತರದಲ್ಲಿ ಗಿಡವನ್ನು ಚಿಕ್ಕದಿಂದಲೇ ಅದೇ ತರ ಇಟ್ಟುಕೊಂಡ್ರೆ ನಾವು ದೊಡ್ಡದಾಗುವಾಗ ಒಂದು 30-35 ಗಿಡ ಒಳ್ಳೆ ಯೂನಿಫಾರ್ಮ್ ಆಗಿ ಇರ್ತದೆ. ಕಂಬ ಚಿಗುರು ತೆಗಿಬೇಕು ಅಂತ ಹೇಳಿರಲ್ಲ, ಯಾವಾಗ ತೆಗಿಬೇಕಾಗತ್ತೆ ಕಂಬ ಚಿಗುರು? ಅದು ನಾವು ಈಗ ಜೂನ್ ಇಂದನೇ ನಾವು ಗೊಬ್ಬರ ಹಾಕುವಾಗ ಬುಡ ಎಲ್ಲ ಬಿಡಿಸುವಾಗ ಅದನ್ನು ಕಿತ್ಕೋಬೇಕು. ಮತ್ತೆ ಗೊಬ್ಬರ ಹಾಕಿದ್ರೆ ಅದು ಎಲ್ಲ ಕಂಬ ಚಿಗುರಿಗೆ ಅದು ಹೇಳ್ಕೊಳ್ತದೆ. ಅದರಿಂದ ಅದನ್ನವರೆಗೆ ನಾವು ಅದನ್ನು ಕಪಾತು ಮಾಡ್ಕೊಳ್ಬೇಕು. ಎಲ್ಲ ಮಾಡಿ ಮರ ಕಪಾತು ಗಿಡ ಕಪಾತು ಎಲ್ಲ ಮಾಡಿ ಮತ್ತೆ ಜೂನ್ ಲಾಸ್ಟ್ಗೆಲ್ಲ ನಾವು ಗೊಬ್ಬರ ಕೊಡಬಹುದು ಮಳೆ ಇದ್ರೆ. ಇಲ್ಲಿವರೆಗೆ 10-12 ಮಳೆ ಆಗಿದೆ. ಪರವಾಗಿಲ್ವಾ ಅದು? ಪರವಾಗಿಲ್ಲ. ಮತ್ತೆ ನಾವು ಇರಿಗೇಷನ್ ಮಾಡಿದೀವಿ, 2 ಮೋಟರ್ ಇದೆ ಅವಳಿಂದ ಅಡಿಕೆ ತೋಟ ಅಲ್ಲಿ ಕಾಫಿ ಇದೆ. ಮತ್ತೆ ಕೆರೆ ಕೃಷಿ ಹೊಂಡ ಇದೆ, ಅದರಿಂದ ಕೂಡ ಇಲ್ಲಿ ತೋಟಕ್ಕೆಲ್ಲ ಹೊಡ್ಕೊಳ್ತೀವಿ. ಈಗ ನೀವು ಗಿಡ ಕಪಾತು ಮಾಡ್ಬೇಕು ಅಂತ ಅಂದ್ರಲ್ಲ, ಯಾವಾಗ ಮಾಡಿದ್ರೆ ಒಳ್ಳೇದು? ಗಿಡ ಕಪಾತು ನಾವು ಮಳೆ ನೋಡಬೇಕು, ಒಂದು ಎರಡು ಅಥವಾ ಇರಿಗೇಷನ್ ಮಾಡಿ ಆದ ಮೇಲೆ ಮಾಡಬಹುದು. ಮತ್ತೆ ನಮ್ಮ ಮಣ್ಣಲ್ಲಿ ಸ್ವಲ್ಪ ತೇವಾಂಶ ಇರಬೇಕು, ಮಳೆ ಬರದಾದ ಮೇಲೆ ನಾವು ಮರ ಕಸಿ ಮತ್ತೆ ಗಿಡಗಸಿಯನ್ನು ಮಾಡಬಹುದು. ಮರಗಸಿಯನ್ನು ಮಾಡಿ ಮತ್ತೆ ಆದ ಮೇಲೆ ಗಿಡಗಸಿ ಮಾಡಬೇಕು, ಯಾಕಂದ್ರೆ ಗಿಡಕ್ಕೆಗಳು ಎಲ್ಲ ಮುರಿದಿರ್ತದೆ, ಅದನ್ನೆಲ್ಲ ಪ್ರೂನಿಂಗ್ ಮಾಡ್ಲಿಕ್ಕೆ ಒಳ್ಳೇದಾಗ್ತದೆ. ಅಂದ್ರೆ ನೆರಳನ್ನು ಕೂಡ ನಿರ್ವಹಣೆ ಮಾಡೋದು ಬಹಳ ಮುಖ್ಯ. ಹೌದು, ಕಾಲವನ್ನ ಮುಂಚೆ ತೆಗಿಬಾರದು, ಯಾಕಂದ್ರೆ ಮಳೆ ಬೀಳುವ ಟೈಮಲ್ಲಿ ತೆಗಿಬೇಕು. ಅಂದ್ರೆ ವಾತಾವರಣ ತಂಪಾದಾಗ ತೆಗಿಬೇಕು ಅಂತೀರಿ? ಯಾಕಂದ್ರೆ ಗಿಡಗಳಿಗೆ ತುಂಬಾ ಬಿಸಿಲು ನೆರಳು ಸಿಗ್ತದೆ, ಪಾಲ್ವಣ ಒಳ್ಳೆ ಮೆಣಸು ಸಿಗ್ತದೆ ಮರದಲ್ಲಿ, ಚೆನ್ನಾಗಿ ಹಬ್ಬುತ್ತದೆ. ಮತ್ತೆ ಈ ಕೆಲವು ಶಾಶ್ವತ ನೆರಳು ಮರಗಳು ಇರ್ತಾವಲ್ಲ, ದೊಡ್ಡ ದೊಡ್ಡ ಮರಗಳು, ಅವುಗಳ ರೆಂಬೆ ಯಾವಾಗ ತೆಗಿಬೇಕಾಗತ್ತೆ? ಅದೇ ಏಪ್ರಿಲ್ ಕೊನೆ ಜೂನ್ ಅಲ್ಲಿ ಮಳೆ ನೋಡಿ ತೆಗಿಬಹುದು. ವಾತಾವರಣ ತಂಪಾಗಿರ್ಬೇಕು ಅಂತೀರಾ? ವಾತಾವರಣ ತಂಪಾಗಿರ್ಬೇಕು, ಯಾಕಂದ್ರೆ ಬಿಸಿಲು ತುಂಬಾ ನಮಗೆ ಈ ಬ್ಲಾಸಮ್ ಆಗಿರ್ತದೆ, ಹೂ ಬಂದಿರ್ತದೆ, ಅದೆಲ್ಲ ಬೆಂದು ಹೋಗ್ಬಾರ್ದು. ಅದು ಬಿಸಿಲು ತುಂಬಾ ಬೀಳ್ತಾ ಇದ್ರೆ ಕಾಫಿ ಸಿಗ್ತದೆ, ರೋಗಷ್ಟಕ್ಕೆ ಬಿಸಿಲು ಬೇಕು, ಅಂದ್ರೆ ತುಂಬಾ ವಿಪರೀತ ಬಿಸಿಲು ಇರಬಾರದು. ಮತ್ತೆ ಕಳೆ ಯಾವಾಗ ತೆಗಿತಾರೆ ಮುತ್ತಪ್ಪರೆ? ಕಳೆ ಒಂದು 30-35 ವರ್ಷದ ಕಾಫಿ ಗಿಡದ ಕೆಳಗೆ ಕಳೆ ಬರೋದಿಲ್ಲ, ಕಡಿಮೆ ಇರ್ತದೆ. ಸ್ವಲ್ಪ ಮಧ್ಯ ಮಧ್ಯದಲ್ಲಿ ಕಾಫಿ ಗಿಡ ಸ್ವಲ್ಪ ಇಲ್ಲದ ಜಾಗದಲ್ಲಿ ಕಳೆ ಬರ್ತದೆ, ನಾವು ರೌಂಡಿಂಗ್ ಮಾಡ್ತೀವಿ ಅದು ಗೊಬ್ಬರ ಹಾಕ್ಲಿಕ್ಕೆ. ಅವಾಗ ಅದೊಂದ್ಸರಿ ದಬ್ಬೆ ಹೊಡಿಬಹುದು, ಇಲ್ಲಾಂದ್ರೆ ಗುದ್ದಲಿ ಎಲ್ಲಿ ಕರೆದು ಗೊಬ್ಬರ ಹಾಕ್ಲಿಕ್ಕೆ ಗಿಡದ ರೌಂಡ್ ನಾವೊಂದು 3 ಅಡಿ ಅಗಲದಲ್ಲಿ ಕ್ಲೀನ್ ಮಾಡ್ಕೋಬೇಕು, ಸೊಪ್ಪು ದರಗು ಎಲ್ಲ. ಯಾಕಂದ್ರೆ ಗೊಬ್ಬರ ವ್ಯರ್ಥವಾಗಬಾರ್ದು, ಅದು ಮಣ್ಣಿಗೆ ಸೇರ್ಬೇಕು. ಹೌದೌದೌದು, ಆದ್ರಿಂದ ಕಾಫಿ ಗಿಡಗಳ ಬುಡವನ್ನ ಸ್ವಚ್ಛ ಮಾಡಿ ಗೊಬ್ಬರ ಕೊಡ್ಬೇಕಾಗತ್ತೆ. ಹೌದು ಸರ್, ಅದು ತುಂಬಾ ಒಳ್ಳೇದು, ಯಾಕಂದ್ರೆ ಒಂದೊಂದು ಎಲೆಯೆಲ್ಲ ಕರಗದಿಲ್ಲ, ಅದರ ಮೇಲೆ ಕೂತ ಗೊಬ್ಬರ ಅಲ್ಲೇ ಇರ್ತದೆ, ಅದು ಮಣ್ಣಿಗೆ ಸೇರೋದಿಲ್ಲ. ಅದರಿಂದ ಕ್ಲೀನ್ ಮಾಡಿ ಅದರ ಬುಡದೆಲ್ಲ ಸೊಪ್ಪು ಮತ್ತೆ ಕಳೆ ಕ್ಲೀನ್ ಮಾಡಿ ಹಾಕಿದ್ರೆ ಗೊಬ್ಬರ ನಮಗೆ ಉಪಯೋಗಕ್ಕೆ ಬರ್ತದೆ. ನೀವು ಕಾಫಿ ಬೆಳೆಗೆ ಎಷ್ಟು ಸಾರಿ ಗೊಬ್ಬರ ಕೊಡ್ತೀರಾ ವರ್ಷಕ್ಕೆ? ವರ್ಷಕ್ಕೆ ಜೂನಲ್ಲಿ ಒಂದ್ಸರಿ, ಜೂನ್ ಕೊನೆಗೆ ಮಳೆ ನೋಡಿ ಕೊಡ್ತೀವಿ, 2-3 ಮಳೆ, ಒಂದು 5 ಇಂಚಿ ಮಳೆ ಹೊಡೆದ ಮೇಲೆ ಗೊಬ್ಬರ ಕೊಡ್ತೀವಿ. ಮತ್ತೆ ಇನ್ನು ಯಾವಾಗ ಕೊಡ್ತೀರಾ? ಇನ್ನು ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಮಳೆ ವಾತಾವರಣ ಕಡಿಮೆ ಆದಾಗ ಕೊಡ್ತೀವಿ. ಈ ರೀತಿ ಭಾಗ ಮಾಡ್ಕೊಡೋದ್ರಿಂದ ಏನ್ ಅನುಕೂಲ ಮುತ್ತಪ್ಪರೆ? ಅದೇ ನಮಗೆ ಗಿಡ ಅಂದ್ರೆ ಚೆನ್ನಾಗಿ ಬರುತ್ತೆ, ನಾವು ಮಕ್ಕಳನ್ನ ಯಾವ ತರದಲ್ಲಿ ಪೋಷಿಸ್ತೀವಿ ಅದೇ ತರದಲ್ಲಿ ಕಾಫಿ ಗಿಡವನ್ನು ನೋಡ್ಬೇಕು. ಕಾಫಿ ಗಿಡವನ್ನು ಮಗುನ ತರ ನೋಡಿದ್ರೆ ನಾವು ಪ್ರತಿಯೊಂದು ತೋಟ ಸುತ್ತಕೊಂಡು ಯಾವ್ದು ಬೇಕು ಯಾವ್ದು ಬೇಡ ಅದನ್ನ ನಾವು ಪ್ರೂನಿಂಗ್ ಮಾಡಿ ತೆಗೆದು ಇಟ್ಕೊಳ್ಬೇಕು. ಅಂದ್ರೆ ಒಂದೇ ಸಾರಿ ಕೊಡೋದಕ್ಕಿಂತ ಎರಡು ಭಾಗ ಮಾಡಿಕೊಡೋದು ಬಹಳ ಮುಖ್ಯ. ಎರಡು ಭಾಗ ಕೊಟ್ರೆ ಒಳ್ಳೇದು, ನಮ್ಮ ಊಟದ ಆಜೀರ್ಣ ಆಗ್ತದೆ, ಎಷ್ಟು ಬೇಕು ಅಷ್ಟು ನೋಡಿ ಗಿಡ ಯಾವ ತರ ಇದೆ ಅದು ನೋಡಿ ನಾವು ಗೊಬ್ಬರ ಕೊಡಬೇಕು. ಮತ್ತೆ ಮಣ್ಣು ಪರೀಕ್ಷೆ ಏನಾದ್ರೂ ಮಾಡಿಸ್ತೀರಾ? ಮಣ್ಣು ಪರೀಕ್ಷೆ ಒಂದು 4-5 ವರ್ಷಕ್ಕೊಂದ್ಸರಿ ಮಾಡ್ತೀವಿ, ಸುಣ್ಣನು ಹಾಗೆ ನಾವು 2-3 ವರ್ಷಕ್ಕೊಂದ್ಸರಿ ಕೊಡ್ತೀರಿ, ಈ ವರ್ಷ ಕೊಟ್ಟಿದ್ದೀನಿ. ಸುಣ್ಣ ಕೊಡೋದ್ರಿಂದ ಏನ್ ಅನುಕೂಲ ಅಂತೀರಾ? ಸುಣ್ಣ ಅಂದ್ರೆ ನಮ್ಮ ಇಲ್ಲಿ ಜಿಗಣ ಜಾಸ್ತಿ ಉಂಬುಳು ಅಂತ, ಅದು ಒಂದು ನಮಗೆ ಸೇಫ್ಟಿ, ಮತ್ತೆ ಮಣ್ಣಿನಲ್ಲಿ ಹುಳಿ ಅಂಶ ಜಾಸ್ತಿ ನಮ್ಮ ಕೊಡಗಿನ ಮಣ್ಣು. ಹೌದು, ಅದು ಸುಣ್ಣ ಕೊಟ್ರೆ ನಮ್ಮ ಗಿಡಕ್ಕೆ ಒಂದು ಒಳ್ಳೇದಾಗ್ತದೆ. ಮತ್ತೆ ನಾವು ಏನು ಗೊಬ್ಬರ ಕೊಡ್ತೀವಲ್ಲ ಅದೆಲ್ಲ ಸರಾಗವಾಗಿ ಸಿಗುತ್ತೆ ಗಿಡಕ್ಕೆ, ಮತ್ತೆ ಬೇಡದ ಕೀಟನಾಶಕ ಅದು ಇದು ಕೀಟಗಳೆಲ್ಲ ಸಾಯ್ತದೆ. ಅಂದ್ರೆ ಸುಣ್ಣನು ಕೊಡಬೇಕು, ಮತ್ತೆ ಮಣ್ಣು ಪರೀಕ್ಷೆ ಆದಾದ್ಮೇಲೆ ನಾವು ಪೋಷಕಾಂಶನು ಕೊಡ್ಬೇಕಾಗತ್ತೆ. ಹೌದು, ಕೊಟ್ಟಿಗೆ ಗೊಬ್ಬರ ಇಂಥದ್ದೇನಾದ್ರು ಕೊಡ್ತೀರಾ? ತಿಪ್ಪೆ ಗೊಬ್ಬರ ಇದೆಲ್ಲ ಏನಾದ್ರು? ಅದೇ ಮುಂಚೆ ಹಸುಗಳು ದನಗಳೆಲ್ಲ ಇತ್ತು, ಈಗ ಟ್ರ್ಯಾಕ್ಟರ್ ಟಿಲ್ಲರ್ ಎಲ್ಲ ಆದ ಮೇಲೆ ಅದು ಕಡಿಮೆ ಆಯ್ತು, ಮೇಯಿಸಲಿಕ್ಕೆ ಜಾಗ ಇಲ್ಲ. ಪಾಪ ಬಾಗಿರುವ ಒಂದು ಪ್ರಾಣಿ, ಅದನ್ನು ನಾವು ಸಾಕಿ ನಮಗೆ ಬೇಸರ ತರ್ತದೆ. ಅದಕ್ಕೆ ತಿನ್ಲಿಕ್ಕೆ ಸರಿಯಾಗಿ ಕೊಡೋದು ಜಾಗ ಇದ್ರೆ ಪರವಾಗಿಲ್ಲ, ಗಟ್ಟಿ ಹಾಕಿ ಮೇಯಿಸಬಹುದು. ಇಲ್ಲಿ ಎಲ್ಲ ಸೌಕರ್ಯ ಕಡಿಮೆ, ಎಲ್ಲ ತೋಟ ಆಗಿದೆ, ಅಡಿಕೆ ತೋಟ, ಕಾಫಿ ತೋಟ ಆಗಿ ಮೇಯಿಸಲಿಕ್ಕೆ ಜಾಗ ಇಲ್ಲ. ಹೌದು ಅಲ್ಲ, ಈ ಮರಗಳ ತ್ಯಾಜ್ಯ ಎಲ್ಲ ಬರುತ್ತಲ್ಲ, ಗರಿಗಳು ಎಲೆಗಳು, ಇದನ್ನೆಲ್ಲ ಬಳಸ್ಕೊಂಡು ಕಾಂಪೋಸ್ಟ್ ಗೊಬ್ಬರ ಏನಾದ್ರು ಮಾಡ್ಕೋಬಹುದಾ? ಪ್ರವಾಹ ಬರ್ತದೆ ನಮಗೆ, ಒಳಕರೆ ನಮಗೆ ಗದ್ದೆಗಳು, ಅದು ಏನೋ ಒಂದು ಬಳ್ಳಿ ತರದಲ್ಲಿ ತುಂಬಾ ಕಳೆ ಹಬ್ಕೊಂಡಿರ್ತದೆ ಎಲ್ಲ. ಅದು ಎಂತ ಕಳೆ ಅಂತ ಗೊತ್ತಿಲ್ಲ, ಬಳ್ಳಿ ತರ ಎಷ್ಟು ಕಡದ್ರು ಮದ್ದು ಕಳೆನಾಶ ಹೊಡೆದ್ರು ಕೂಡ ಸಾಯೋದಿಲ್ಲ ಅದು. ಗದ್ದೆ ಬದಿ ಅಡಿಕೆ ತೋಟದಲ್ಲಿ ಎಲ್ಲ ಅದೇ ಇರೋದು. ಅದನ್ನ ಬಳಸ್ಕೊಂಡು ಏನಾದ್ರು ಕಾಂಪೋಸ್ಟ್ ಮಾಡ್ಬೋದಾ? ಅದೇ ಅದನ್ನ ನಾನೀಗ ಇಲ್ಲಿ ಕೊಟ್ಟಿಗೆ ಹತ್ರ ದನಗಳು ಇಲ್ಲ, ಅದನ್ನೆಲ್ಲ ಕಡ್ದು ಒಂದು ಹಾಕಿ ಮತ್ತೆ ನಮಗೆ ಬೇಡದ ತ್ಯಾಜ್ಯ ವಸ್ತು ಎಲ್ಲ ಗುಂಡಿಗೆ ಹಾಕಿ ಸಾವಯವ ಗೊಬ್ಬರ ಮಾಡಿ ಅದನ್ನು ಬಳಸ್ತೀವಿ. ನಿಮ್ಮ ಒಂದು ಅನಿಸಿಕೆ ಕೂಡ ಸರಿಯಾಗಿದೆ, ಯಾಕೆಂದ್ರೆ ಕಳೆಯನ್ನು ಕೂಡ ನಾವು ಸದುಪಯೋಗ ಮಾಡ್ಕೋಬಹುದು. ಅದು ನಮಗೆ ಎಲ್ಲಿಂದ ಬಂದ ಒಂದು ಬಳ್ಳಿ ತರದಲ್ಲಿ ಅದನ್ನ ನಾವು ಸಾವಯವ ಗೊಬ್ಬರ ಮಾಡಿದ್ರೆ ಬೇಡದ ತ್ಯಾಜ್ಯ ಏನೆಲ್ಲ ಇರ್ತದೆ ಆ ಗುಂಡಿಗೆ ಹಾಕಿದ್ರೆ ಅದು ಕೊಳ್ತು ಇದಾಗ್ತದೆ. ಅದು ಮತ್ತೆ ತೊಟ್ಲು ಗುಂಡಿ ಅಂತ ಮಾಡ್ತಾರಲ್ಲ ಕಾಫಿ ತೋಟಗಳಲ್ಲಿ, ಅದನ್ನೇನಾದ್ರೂ ಮಾಡ್ಕೊಳ್ತೀರಾ? ಅದೇ ಮುಂಚೆ ಜಲನಯನ ಯೋಜನೆಯವರು ಒಂದು ಸ್ಕೀಮ್ ಅತ್ತು, ಅವಾಗ ಫುಲ್ ಚರಂಡಿ ಎಲ್ಲ ತೊಟ್ಲು ಗುಂಡಿ ಎಲ್ಲ ಮಾಡಿ ಇಟ್ಟಿದ್ದೀವಿ ಸರ್. ದೊಡ್ಡ ಮಳೆ ಹೊಡೆದಾಗ ಅದು ಗುಂಡಿ ಗುಂಡಿಯಲ್ಲಿ ಈಗ ಮುಚ್ಚಲಿಕ್ಕೆ ಆಗಿದೆ, ಮತ್ತೆ ಈ ಸೊಪ್ಪೆಲ್ಲ ಅದರೊಳಗೆ ಇದು ಸಾವಯವ ಗೊಬ್ಬರ ಆಗ್ತದೆ. ಅದನ್ನ ಈಗ ಸ್ವಚ್ಛ ಮಾಡ್ಕೋಬೇಕಲ್ವಾ ಮಳೆಗಾಲಕ್ಕಿಂತ ಮುಂಚೆ? ಮಳೆಗಾಲಕ್ಕೆ ಅಂದ್ರೆ ಅದು ಈಗ ನಾವು ದೊಡ್ಡ ಗಿಡ ಆದ್ರಿಂದ ಅದನ್ನ ಮಾಡೋದಿಲ್ಲ, ಅಡಿಕೆ ತೋಟದಲ್ಲಿ ಮಾತ್ರ ಮಾಡ್ತೀವಿ. ಅಡಿಕೆ ತೋಟದಲ್ಲಿ ಬಸಿಗಾಲುವೆ ತೆಗಿಬೇಕಾಗತ್ತೆ ಕಾಲುವೆನ ಗುಂಡಿ. ಹೌದು, ಯಾಕಂದ್ರೆ ಪ್ರವಾಹ ಬರ್ತದೆ ನಮಗೆ ಇಲ್ಲಿ ಕಾವೇರಿ ನದಿ ಕೊಂಡಂಗೇರಿ ಹತ್ರ ಸೇರ್ತದೆ, ಮುತ್ತಾರಮಡಿಗಾಗಿ ಆಕತೂರಿಗಾಗಿ ಬರುವ ಪ್ರವಾಹ, ಹೆಗ್ಗೋಡು ಆ ಕಡೆಗಾಗಿ ಬರುವ ಪ್ರವಾಹ ನಮ್ಮ ಗದ್ದೆ ಬದಿಗಾಗಿ ಹೋಗೋದು ಮುತ್ತಾರಮಡಿ ನದಿ ಅಂತ ಹೇಳ್ತಾರೆ. ಅಂತ ಹೇಳ್ತಾರೆ. ಈ ಸರಿ ಎಲ್ಲ ಮಳೆ ಚೆನ್ನಾಗಿ ಹೂವೆಲ್ಲ ಚೆನ್ನಾಗಿ ಹಿಡಿದಿದೆ. ಎಲ್ಲ ಚೆನ್ನಾಗಿ, ಆದ್ರೆ ನಾವು ಇರಿಗೇಷನ್ ಸ್ಪ್ರಿಂಕ್ಲರ್ ಮಾಡ್ತೀವಲ್ಲ ಸರ್, ಅದರಿಂದ ಹೂವು ಚೆನ್ನಾಗಿ ಬಂದಿದೆ. ಈಗೆಲ್ಲ ಒಂಥರ ಸೆಟ್ ಆಗಿದೆ ಚೆನ್ನಾಗಿ. ಚೆನ್ನಾಗಿದೆ ಸರ್ ಹೂವು, ಪರವಾಗಿಲ್ಲ. ಅಂದ್ರೆ ಮೆಣಸು ಮಾತ್ರ ಈ ವರ್ಷ ಕ್ರಾಪ್ ಇರಲಿಲ್ಲ ಕಡಿಮೆ, ಈಗ 10 ಇಂಚ್ ಮಳೆ ಸಿಕ್ಕಿದ್ರಿಂದ ಎಲ್ಲ ಅದು ಬ್ರಾಂಚಸ್ ಬರ್ತಾ ಇದೆ, ಕೊತ್ತುಗಳು ಬರ್ತಾ ಇದೆ. ಕೊತ್ತುಗಳು ಕೂಡ ಬರ್ತಾ ಇದಾವೆ ಮೆಣಸಿನಲ್ಲಿ? ಕೊತ್ತುಗಳು ಬರ್ತಾ ಇದೆ, ಈಗ ಚಿಗುರು ಅಂತ ಹೇಳ್ತೀವಿ ಎಲ್ಲ ಚಿಗುರು ಬರ್ತಾ ಇದೆ, ಆ ಚಿಗುರು ಜೊತೆ ಬರ್ತಾ ಇದೆ. ಈ ಸರಿ ಪರವಾಗಿಲ್ಲ, ಕಾಳು ಮೆಣಸು ಚೆನ್ನಾಗಿ ಆಗ್ಬೋದು ಅಂತ. ಮುಂದಿನ ಇದಕ್ಕೆ ನಮಗೆ ಕಾಳು ಮೆಣಸು ಸಿಗ್ತದೆ ಅಂತ ಹೇಳುವ ತೊಟ್ಟನ್ನು ನೋಡಿದ್ರೆ ಗೊತ್ತಾಗ್ತದೆ. ಕಾಳು ಮೆಣಸುಗೂ ಏನಾದ್ರು ಗೊಬ್ಬರ ಕೊಡ್ತೀರಾ? ಅದೇ ಕಾಫಿಗೆ ಹಾಕುವಾಗ ಅದನ್ನು ರೌಂಡಿಗೆ ಮಾಡ್ತೀವಿ, ಕಾಫಿಗೆ ಹಾಕುವ ಗೊಬ್ಬರವನ್ನೇ ಸ್ವಲ್ಪ ದೂರದಲ್ಲಿ ಹತ್ರ ಕೊಡಬಾರ್ದು. ಹೌದು, ಹತ್ರ ಕೊಟ್ರೆ ಅದು ಗಿಡ ಸತ್ತು ಹೋಗ್ತದೆ, ಸ್ವಲ್ಪ ದೂರಕ್ಕಾಗಿ ಕೊಡ್ಬೇಕು, ಒಂದಡಿ ಒಂದೂವರೆ ಅಡಿ ದೂರ ಆಗ್ತದೆ. ಮತ್ತೆ ಕಾಳುಮೆಣಸು ಬೇರೆಗೆ ತೊಂದರೆ ಆಗದಂಗ್ ನೋಡ್ಕೋಬೇಕು ಗಾಯ ಆಗದಂಗೆ. ಅದೇ ಹತ್ರ ಗೊಬ್ಬರ ಕೊಡಬಾರ್ದು, ಯಾಕಂದ್ರೆ ಅದು ಗೊಬ್ಬರ ಕಬ್ಬಿಣವನ್ನೇ ಕರಗಿಸ್ತದೆ, ಇವರಿಗೆ ಬೇರೆ ಗೊಬ್ಬರಗಳು ಕಂಟನಿ ಗೊಬ್ಬರಗಳು. ಈ ಸರಿ ಒಳ್ಳೆ ನಿರೀಕ್ಷೆ ಹುಟ್ಟಿಸಿದೆ ಕಾಳುಮೆಣಸು ಬೆಳೆ. ಹೌದು ಸರ್, ಈ ವರ್ಷ ಅದೇ ಚಿಗುರು ಬಂದಿದೆ ಮತ್ತೆ ತೊಟ್ಟು ಬಿಡ್ತಾ ಇದೆ, ಅದರಿಂದ ಬರೋ ವರ್ಷಕ್ಕೆ ನಮಗೆ ಕಾಳುಮೆಣಸು ಸಿಗ್ತದೆ ಅಂತೇಳಿ ಒಂದು ಧೈರ್ಯ ಭರವಸೆ ಇದೆ. ಮತ್ತೆ ಮಳೆಗಾಲದಲ್ಲಿ ಕಾಫಿ ತೋಟಗಳನ್ನ ಹೇಗೆ ನೋಡ್ಕೋಬೇಕಾಗತ್ತೆ ಮುತ್ತಪ್ಪರೆ? ಮಳೆಗಾಲದಲ್ಲಿ ಅಂದ್ರೆ ಕಾಫಿ ತೋಟದಲ್ಲಿ ಮರಗಳು ತುಂಬಾ ಇದ್ರೆ ಅದೆಲ್ಲ ಗೆಲ್ಲು ಬೀಳ್ತದೆ, ಅದನ್ನು ಇದು ಮಾಡ್ಕೊಳ್ಬೇಕು. ಮತ್ತೆ ತೋಟದಲ್ಲಿ ನಾವು 5 ದಿವಸಗಳ ಒಂದ್ಸರಿ ಆದ್ರೂ ರೌಂಡ್ ಎಲ್ಲ ನೋಡ್ಬೇಕು. ಗದ್ದೆ ಕೃಷಿ ಇರೋದ್ರಿಂದ ತೋಟಗಳು ಒಂದು ಬಿಡು ಇರ್ತದೆ, ಮಳೆ ಇಲ್ಲದ ಟೈಮಲ್ಲಿ ಎಲ್ಲ ತೋಟ ಸುತ್ತಾಡ್ಕೊಂಡು ಬರ್ಬೇಕು. ಮಳೆಗಾಲದಲ್ಲಿ ಸ್ವಲ್ಪ ರೋಗ ಇದೆಲ್ಲ ಬರೋ ಸಾಧ್ಯತೆ ಇರುತ್ತಲ್ವಾ? ಅಂದ್ರೆ ನಾವು ತುಂಬಾ ಚಿಗುರುಗಳು ಬಿಡಬಾರದು, ಅದು ಯಾಕಂದ್ರೆ ಕೊಳೆ ರೋಗ ಬರ್ತದೆ. ಗಿಡದ ಒಳಗೆ ಚೆನ್ನಾಗಿ ಗಾಳಿ ಆಡಬೇಕು, ತುಂಬಾ ರಸ್ ಆಗಿರಬಾರ್ದು. ಮತ್ತೆ ಬುಡದಲ್ಲಿ ನೀರ್ ನಿಲ್ಬಾರ್ದು. ಬುಡದಲ್ಲಿ ನೀರ್ ನಿಲ್ಬಾರ್ದು, ಅದು ಯಾವ್ದಕ್ಕೂ ಅಷ್ಟೇ, ಇದಕ್ಕೂ ಬುಡದಲ್ಲಿ ನೀರ್ ನಿಂತರೆ ಅದು ಕೊಳೆ ರೋಗ ಬಂದು ಹಾಳಾಗ್ತದೆ. ಮತ್ತೆ ಹುಳುಗಳು ಇಂಥವೇನಾದ್ರು ಬರುತ್ತಾ ನಿಮ್ಮಲ್ಲಿ ಕಾಫಿ ಬೆಳೆಗೆ? ಇಲ್ಲ, ಕಡಿಮೆ ನಮ್ಗೆ ಔಟರ್ನ್ ಅಂತೇಳಿ ಕಾಫಿ ಕೊಡುವಾಗ ನೋಡ್ತೀವಿ, 28-29 ಈಗೆಲ್ಲ ಬರ್ತದೆ, ಇಲ್ಲಿವರೆಗೆ ಔಟರ್ನ್ ಬಂದಿದೆ ಕಾಫಿಯಲ್ಲಿ, ಬೆಳೆಗಳು ತೊಂದರೆ ಇಲ್ಲ, ಹುಳ ಬೀಳುತ್ತೆ ಇಲ್ಲ. ಅಂದ್ರೆ ಕನಿಷ್ಠ 27 ಬರಬೇಕು ಔಟರ್ನ್ ಅಂತಾರಲ್ವಾ? 27-28 ಬರ್ತಾ ಇದೆ ವರ್ಷ ವರ್ಷ, ತೊಂದರೆ ಇಲ್ಲ ನನಗೆ. ಚೆನ್ನಾಗಿ ಬರ್ತಾ ಇದೆ ನಿಮ್ಗೆ? ಚೆನ್ನಾಗಿ ಬರ್ತಾ ಇದೆ. ಯಾವಾಗ ಕೊಯ್ಲು ಮಾಡ್ಕೊಳ್ತೀರಾ ಕಾಫಿನ? ಕಾಫಿ ನಾವು ಫೆಬ್ರವರಿ ಈ ತರದಲ್ಲಿ ಕೊಯ್ಲಿಗೆ ಬರ್ತದೆ. ಚೆರ್ರಿ ಮಾಡ್ತೀರಾ ಹೇಗೆ ನೀವು? ಚೆರಿಯ ಕೊಡೋದು, ಪಾರ್ಚ್ಮೆಂಟ್ ಮಾಡೋದಿಲ್ಲ, ಅಷ್ಟು ಸೌಕರ್ಯ ಇಲ್ಲ, ಮುಂಚಿನಿಂದನೇ ಚೆರಿ. ಈಗ ಪಾರ್ಚ್ಮೆಂಟ್ ಬರೋರಿಗೆ ಒಳ್ಳೆ ಬೆಲೆ ಇದೆ. ಇಳುವರಿ ಚೆನ್ನಾಗಿ ಬರ್ತಾ ಇದೆ? ಇಳುವರಿ ಚೆನ್ನಾಗಿ ಬರ್ತಾ ಇದೆ, ಯಾಕಂದ್ರೆ ಅದು ರೋಗ ಇಲ್ಲದ್ರೆ ಅದು ಇದು ಏನು ತೊಂದರೆ ಇಲ್ಲ ಅಲ್ಲ, ಚೆನ್ನಾಗಿರ್ತದೆ. ಔಟ್ ತುಂಬಿತು ಬಂದ್ರೆ ಅದು ಬೆಳೆ ಚೆನ್ನಾಗಿದೆ ಅಂತ ಅವರು ವ್ಯಾಪಾರಿಗಳು ಅದನ್ನು ಪರ್ಚೇಸ್ ಮಾಡಿ ವ್ಯಾಪಾರ ಮಾಡ್ತಾರೆ. ಎಷ್ಟು ಚೀಲ ಬರ್ತಾ ಇದೆ ಈಗ ಮುತ್ತಪ್ಪರೆ ನಿಮ್ಮ ತೋಟದಿಂದ? ಅದೇ 110 ಬ್ಯಾಗು ಈ ವರ್ಷ ಆಗಿದೆ ಸರ್, ಒಂದೊಂದು ವರ್ಷ ಕಡಿಮೆ ಆಗ್ತದೆ, ಒಂದೊಂದು ವರ್ಷ ಜಾಸ್ತಿ ಬರ್ತದೆ. ಈ ವರ್ಷ ಒಳ್ಳೆ ಬೆಲೆನೂ ಇದೆ ಅಲ್ಲ? ಬೆಲೆ ಇದೆ ಸರ್, ಬೆಲೆ ಚೆನ್ನಾಗಾಯ್ತು ಈ ಸರಿ. ಹೌದು ಸರ್. ಮಾರಾಟ ಮಾಡಿದ್ರಿ ನೀವು? ಮಾರಾಟ ಅದು ನೆಲ್ಲೂರು ಕೆರೆಯಲ್ಲಿ ಒಬ್ರು ಪರಿಚಯದವರು ಇದ್ದಾರೆ, ವರ್ಷ ವರ್ಷ ಅವರೇ ಗಾಡಿ ಕಳಿಸ್ತಾರೆ, ಅವರೇ ತಗೊಂಡು ಹೋಗ್ತಾರೆ. ಎಷ್ಟು ಸಿಕ್ತು ಬೆಲೆ ಈ ಸರಿ? ಈ ವರ್ಷ 13-14 ಈಗೆಲ್ಲ ಸಿಕ್ತದೆ ಸರ್. ಒಳ್ಳೆ ಬೆಲೆ ಸಿಕ್ಕಿದೆ. ಅವಾಗ ಅವರು ರೇಟ್ ಬಂದಾಗ ಅವರು ಗೊತ್ತಿರುವ ಪರಿಚಯದವರು ಅವರು ಗಾಡಿ ಕಳಿಸ್ತಾರೆ, ಮದ್ದ ಗಾಡಿಯಲ್ಲಿ ಅವರು ತಗೊಂಡೋಗಿ ಇರ್ತಾರೆ. ಔಟರ್ನ್ ಗೊತ್ತಿದೆ ಅವರಿಗೆ, ನಮ್ಮ ಹತ್ರ ಔಟರ್ನ್ ಬರ್ತದೆ ಅಂತ. ಖರ್ಚು ವೆಚ್ಚ ಕೊಲ್ಸಿದ್ರೆ ಹೇಗನ್ಸುತ್ತೆ ಮುತ್ತಪ್ಪರೇ ಕಾಫಿ ಕೃಷಿ? ಅದೇ ನಾವು ಅದನ್ನ ಒಂದು ಮಗು ತರ ನೋಡ್ಕೋಬೇಕು ಗಿಡ. ನೋಡಿದ್ರೆ ನಾವು ಕಾಫಿಯಲ್ಲಿ ತೊಂದರೆ ಇಲ್ಲ, ಕುಯ್ಯುವಾಗ ಲೇಬರ್ ಕೊಲೆ ಆಗ್ಲಿ ಮತ್ತೆ ಗೊಬ್ಬರ ಇದೆಲ್ಲ ಹಣ ಕೊಡ್ಬೇಕಾಗ್ತದೆ, ಅದನ್ನ ಹೋಲಿಸಿದ್ರೆ ಲಾಭ ಇದೆ. ಇನ್ನೊಂದು ಮುಖ್ಯವಾದ್ದು ಅಂದ್ರೆ ನೀವು ಭತ್ತದ ಕೃಷಿ ಮಾಡ್ತಾ ಇದ್ದೀರಾ ಮುತ್ತಪ್ಪರೇ? ಹೌದು ಸರ್. ಅಂದ್ರೆ ನಿಮ್ಮ ಮನೆ ಬಳಕೆಗಾಗಿನ? ಅದು ಮನೆ ಬಳಕೆ ಒಂದ್ ಹದಿನೈದು ಕ್ವಿಂಟಲ್, ಬಾಕಿ ಎಲ್ಲ ನಾವು ಅಡಿಕೆ ಬೆಳೆಸಿ ಒಂದು 600 ಗಿಡ ಅಡಿಕೆ ಆಗ್ತದೆ. ಗಿಡ ಇದೆ 20 ಕ್ವಿಂಟಲ್ ಅಷ್ಟು ಅಡಿಕೆ ಇಳುವರಿ ಸಿಗ್ತದೆ, ಒಂದೊಂದು ವರ್ಷ 15, ಒಂದೊಂದು ವರ್ಷ 20 ಹೀಗೆ ಸಿಗ್ತದೆ. ಮತ್ತೆ ಭತ್ತದಲ್ಲಿ ಯಾವ ತಳಿ ಬಳಸ್ಕೊಳ್ತೀರಾ? ಅದೇ ಮುಂಚೆ ತುಂಬಾ ನಡ್ತಾ ಇದೀವಿ ಸರ್, ಅದು ಭತ್ತ ತುಂಬಾ ಇಳುವರಿ ಬೀಳ್ತದೆ, ಊಟಕ್ಕೆ ಸಂದ ಆಗಲ್ಲ, ಸ್ವಲ್ಪ ದಪ್ಪ ಹಾಕಿ ಭತ್ತ ಅನ್ನ. ಈಗ ಅಮಾನ್ ಅಂತೇಳಿ ಬಾಳೆಲ್ಲ ನೆಂಟರ್ ಕಡೆಯಿಂದ ತಂದಿದೀವಿ, ಅಮಾನ್ ಅಂತೇಳಿ ಅದು ಚಿಕ್ಕದು ಭತ್ತ ಊಟಕ್ಕೆ ಚಂದ, ಜೀರಿಗೆ ಸಣ್ಣ ಅಂತ ಹೇಳ್ತಾರೆ ಆ ತರದಲ್ಲಿ ಇದೆ. ಸಸಿ ಮಾಡಿ ಮಾಡ್ಕೊಳ್ತೀರಾ ನೀವು? ಸಸಿ ಮಾಡಿ ಮಾಡಿ ನಾಟಿ ಮಾಡುವ ಸರ್. ಆ ರೀತಿ ಮಾಡ್ಕೊಳ್ತೀರಾ? ನಾಟಿ ಮಾಡಿದ್ರೆ ನಾವು ಅದನ್ನ ಬಡ್ದು ಅಲ್ಲೇ ಗದ್ದೆಯಲ್ಲಿ ದನಗಳು ಇಲ್ಲ ಗದ್ದೆಯಲ್ಲಿ ಬಡ್ದು ಹುಲ್ಲನ್ನ ಅಲ್ಲಿ ಎಲ್ಲ ಚೆಲ್ಲಾಡಿದ್ರೆ ಅದು ಗೊಬ್ಬರ ಆಗ್ತದೆ. ಮತ್ತೆ ಮೇಲ್ ಗೊಬ್ಬರ ಏನಾದ್ರು ಕೊಡ್ತೀರಾ ಈ ರಾಸಾಯನಿಕ ಮೂಟೆ ಗೊಬ್ಬರನ? ಭತ್ತಕ್ಕೆ ಫಸ್ಟ್ ಒಂದು 22 ದಿವಸ ಕಾದ ಮೇಲೆ ಯೂರಿಯಾವನ್ನು ಕೊಡ್ತೀವಿ ಸರ್. ಅದು ಮತ್ತೆ ನಾಟಿ ತಂಡೆ ಹೊಡಿಲಿಕ್ಕಾಗಿ. ಹೌದು. ಮತ್ತೆ ಇನ್ನು ಅದು ಸಾಧಾರಣ ಒಂದು ಒಡೆಗೆ ಬರುವಾಗ ಕದರು ಬರುವಾಗ ಕೊಡ್ತೀವಿ ಪುನಃ ಗೊಬ್ಬರ. ಅಂದ್ರೆ ಚೆನ್ನಾಗಿ ಬರ್ತಾ ಇದೆ ಇಳುವರಿ? ಇಳುವರಿ ಚೆನ್ನಾಗಿ ಬರ್ತದೆ ಸರ್. ಅದಕ್ಕೇನು ರೋಗ ಕೀಟಗಳ ಹಾವಳಿ ಇಲ್ಲ? ಇಲ್ಲ, ಯಾವುದು ಇಲ್ಲ. ನಾವು ಬದವನ್ನೆಲ್ಲ ಹುಲ್ಲನ್ನೆಲ್ಲ ಕಡಿದು ಬದವನ್ನು ಕ್ಲೀನ್ ಆಗಿ ಇಟ್ಕೋಬಹುದು, ಯಾವುದು ಕಳೆಗಳು ಇರಬಾರದು. ಅದರ ಸುತ್ತು ಎಲ್ಲ ಹುಲ್ಲು ಅದು ಇದು ಮಾಡಿದ್ರೆ ಅದರಿಂದ ಇರುವ ಕೀಟಗಳು ಬೆಳೆಗೆ ಬಂದು ಈಗ ಹಾಳು ಮಾಡ್ತದೆ. ಅಂದ್ರೆ ನೀವು ಸಸಿ ಮಾಡಿ ಮಾಡಿಕೊಂಡು ನಾಟಿ ಮಾಡಿ ಒಂದು ಶಾಸ್ತ್ರೀಯವಾಗಿ ಭತ್ತದ ಕೃಷಿ ಮಾಡ್ತಾ ಇದ್ದೀರಾ? ಹೌದು ಸರ್. ಅದು ನಾಟಿ ಮಾಡಿದ್ರೆ ನಾವು ಕಳೆ ತೆಗಿಲಿಕ್ಕೆ ಒಳ್ಳೇದಾಗ್ತದೆ. ಈಗ ಇಲ್ಲ, ಭತ್ತ ಚೆಲ್ಲಿದ್ರೆ ಗದ್ದೆಗೆ ಕಳೆ ತೆಗಿಲಿಕ್ಕೆ ಆಗಲ್ಲ, ಎಲ್ಲ ಕಳೆ ಎಲ್ಲ ಹುಲ್ಲು ಕಳೆ ಎಲ್ಲ ಬೆಳೀತದೆ. ಅಂದ್ರೆ ಕೈಯಿಂದನೇ ಕಳೆ ತೆಗಿಸ್ತೀರಾ ಅಥವಾ ಯಂತ್ರ ಬಳಸ್ತೀರಾ? ಕೈಯಿಂದನೇ ತೆಗೆಯೋದು ಸರ್. ಎಷ್ಟು ಸರಿ ತೆಗಿಸ್ತೀರಾ? ಅಲ್ಲೋ, 2 ಸರಿ ಕಳೆ ತೆಗಿತೀವಿ. ಅಂದ್ರೆ ಬೆಳೆ ಸ್ವಲ್ಪ ಎತ್ತರಕ್ಕೆ ಬರುವ ಹಾಗೆ ನಾವು ಬಗ್ಗಿ ತೆಗೆಯುವಾಗ ಕಣ್ಣಿಗೆ ಚುಕ್ಕಿಸಾದ ಹಾಗೆ ನೋಡಿ ತೆಗಿತೀವಿ. ಮತ್ತೆ ಎಷ್ಟು ಇಂಚು ನೀರು ನಿಲ್ಲಿಸ್ತೀರಾ ಗದ್ದೆಯಲ್ಲಿ? ನೀವು ಒಂದು 1 ಇಂಚು 2 ಇಂಚು, ಅದು ಗದ್ದೆ ಸಮವಾಗಿ ಇದ್ರೆ 1 ಇಂಚು ಸಾಕು, ಇಲ್ಲಾಂದ್ರೆ 2 ಇಂಚು ಬೇಕು, ಕಳೆ ಬರ್ತದೆ ಇಲ್ಲ ಇದ್ರೆ. ನೀರನ್ನ ಸರಿಯಾಗಿ ನಾವು ನಿಲ್ಸಿದ್ರೆ ಕಳೆ ಬರೋದಿಲ್ಲ? ಕಳೆ ಬರೋದಿಲ್ಲ, ಎಲ್ಲ ಕಳೆಗಳು ಬಂದು ಬೆಳೆ ಪೈರು ಚೆನ್ನಾಗಿ ಬರೋದಿಲ್ಲ. ತುಂಗಾ ತಳಿ ಎಷ್ಟು ದಿನಕ್ಕೆ ಕೊಯ್ಲಿ ಬರುತ್ತೆ? ಅದೇ ತುಂಗಾ ಅಂದ್ರೆ ಒಳ್ಳೆ ಇಳುವರಿ ಜಾಸ್ತಿ ಬರ್ತದೆ ಸರ್. ಅಂದ್ರೆ ಊಟಕ್ಕೆ ಅಕ್ಕಿ ಸ್ವಲ್ಪ ದಪ್ಪ, ಅನ್ನ ದಪ್ಪ. ಈಗ ನೀವು ಬಳಸ್ತಾ ಇರೋದು ಅಮ್ಮ ಅಂತೇಳಿ, ಅದು ಎಷ್ಟು ದಿನಕ್ಕೆ ಕೊಯ್ಲಿ ಬರುತ್ತೆ? ಅದು ಅದೇ ಮಾಮೂಲು, ನಾವೀಗ ಆಗಸ್ಟಿಗೆ ನೆಟ್ರೆ ಜುಲೈ ಕೊನೆಗೆ ಅಥವಾ ಆಗಸ್ಟ್ 15 ಒಳಗೆ ನೆಟ್ರೆ ನಮಗೆ ಡಿಸೆಂಬರ್ ಅಲ್ಲಿ ಅಥವಾ ನವೆಂಬರ್ ಲಾಸ್ಟಿಗೆ ಕೊಯ್ಲಿಗೆ ಬರ್ತದೆ. ಅಂದ್ರೆ ಒಂದು ಎಷ್ಟು ಕ್ವಿಂಟಾಲ್ ಇಳುವರಿ ಬರ್ಬೋದು ಎಕರೆಗೆ? ಎಕರೆಗೆ ಅಂದ್ರೆ ಒಂದು 10 ಕ್ವಿಂಟಲ್ ಅಂತೂ ಬಂದೇ ಬರ್ತದೆ ಸರ್. 10 ಕ್ವಿಂಟಲ್ ನಿಮ್ಮ ಒಂದು ಪ್ರದೇಶದಲ್ಲಿ ನೀವು ಬೆಳೀತಾ ಇರೋದಕ್ಕೆ 10 ಕ್ವಿಂಟಲ್ ಕೊಯ್ಕೊಳ್ತಾ ಇದ್ದೀರಾ? ಹೌದು ಸರ್, ಊಟಕ್ಕಾಗಿ ನಾವು ಅದನ್ನು ಬೆಳೆಸ್ತಾ ಇದ್ದೀವಿ. ಚಂದ ಊಟ ಮಾಡ್ಲಿಕ್ಕೆ ಚಂದ ಆಗ್ತದೆ, ಅಕ್ಕಿ ಚಂದ. ಒಂದುವರೆ 2 ಎಕರೆ ಅಷ್ಟು ಬೆಳಿತೀವಿ ಸರ್. ಬಾಕಿ ಅಡಿಕೆ ತೋಟ ಮತ್ತೆ ಕಾಫಿ ಅಡಿಕೆ ಮಾಡಿದೀವಿ, 9 ಅಡಿ ಅಡಿಕೆ ನೆಟ್ಟಿದ್ದೆ. ಅಡಿಕೆ ಗಿಡಗಳಿಗೆ ಫಸಲು ಕೊಡ್ತಾ ಇದಾವ? ಹಾ, ಫಸಲು ಕೊಡ್ತಾ ಇದೆ ಸರ್. ಅದು 20 ಕ್ವಿಂಟಲ್ ಫಸಲು, 600 ಮರ ಇದೆ, ಚಿಕ್ಕದೆಲ್ಲ ಇಳುವಾಗ ಜಾಸ್ತಿ ಇದೆ. ಅದರಲ್ಲಿ 20 ಕ್ವಿಂಟಲ್ ಇಳುವರಿ ಸಿಗ್ತದೆ ವರ್ಷ ವರ್ಷ ಅಂತ, 15 ಮೇಲೆ ವರ್ಷ ವರ್ಷ ಸಿಗ್ತದೆ. ಅದಕ್ಕೂ ಗೊಬ್ಬರ ಕೊಡ್ಬೇಕಾಗತ್ತೆ. ಅಲ್ಲಿ ಕಾಫಿ ಗಿಡನೂ ಇದೆ, ಕಾಫಿಯಲ್ಲಿ ಇಳುವರಿ ಬರ್ತಾ ಇದೆ. ಅಡಿಕೆ ಕೊಡುವಾಗ ಅಡಿಕೆಗೆ ಸೇರಿಸಿ ಸ್ವಲ್ಪ ಅಡಿಕೆದು ಬೇರುಗಳು ಉದ್ದವಾಗಿರ್ತದೆ, ದೂರಕ್ಕಾಗಿ ಕೊಡ್ಬೇಕು. ಅಂದ್ರೆ ಅಡಿಕೆ ತೋಟದಲ್ಲೂ ಕೂಡ ಕಾಫಿ ಗಿಡಗಳಿದಾವೆ? 9 ಅಡಿಗೆ ಅಡಿಕೆ ನೆಟ್ಟಿದ್ದು, 9 ಅಡಿ ಮಧ್ಯದಲ್ಲಿ ಕಾಫಿ ಇದೆ. ಅದು ಒಂದು ಒಳ್ಳೇದೇ ಅಲ್ವಾ, ನಾವು ಅಂತರ ಬೆಳೆ ಬೆಳ್ಕೊಳ್ಳೋದ್ರಿಂದ ಒಳ್ಳೆ ಆದಾಯ ಬರುತ್ತೆ. ಹೌದು ಸರ್, ಅದು ಅಡಿಕೆದು ಗರಿ ಎಲ್ಲ ಬಿದ್ದು ಅದು ಸಾವಯವ ಆಗ್ತದೆ. ಅದನ್ನು ಸೌರಿ ಹಾಕಿದ್ರೆ ಅಡಿಕೆ ಕೃಷಿ ಪರವಾಗಿಲ್ವಾ, ಲಾಭ ತಂದ್ಕೊಡುತ್ತೆ? ಹೌದು ಸರ್, ನಮಗೆ ಯಾಕಂದ್ರೆ ಅದರಲ್ಲಿ ಖರ್ಚು ಇಲ್ಲ, ನಮಗೆ ಕಸಿ ಮಾಡಬೇಕು ಅಂತಿಲ್ಲ, ಅದಾದ್ರೆ ಯಾವ್ದಿಲ್ಲ, ಒಂದು ಬೋರ್ಡ್ ಸ್ಪ್ರೇ ಮೈತು ಸುಣ್ಣ ಹಾಕಿ ಹೊಡೆದ್ರೆ ಆಯ್ತು. ಯಾವಾಗ ಹೊಡಿತೀರಾ ಅದು? ಅದು ಇವಾಗ ಇನ್ನು ಹೊಡಿಬೋದು ಸರ್, ಮಳೆ ನೋಡಿ ಹೊಡಿಬೇಕು. ಅದೆಲ್ಲ ಬ್ರಾಂಚಸ್ ಬಂದಿದೆ, ಎಲ್ಲ ಚಿಕ್ಕದಾಗಿ ಮಿಡಿ ಬರುವಾಗ ಹೊಡಿಬೇಕು. ಮಳೆ ಪ್ರಾರಂಭದಲ್ಲೇ ಹೊಡಿಬೇಕು ಅದನ್ನ? ಹೊಡಿಬೇಕು, ಮಳೆ ಇದ್ರೆ ಅದು ತೊಗೊ ಹೋಗ್ತದೆ, ಏನಾದ್ರೂ ಅಂಟು ದ್ರವಣ ಹಾಕಿ ಹೊಡಿಬೇಕು. ಅಂದ್ರೆ ಈ ಮಾನ್ಸೂನ್ ಮಳೆ ಪ್ರಾರಂಭಕ್ಕಿಂತ ಮುಂಚೆನೆ ನಾವು ಒಂದ್ಸರಿ ಸಿಂಪಡಣೆ ಕೊಡ್ಬೇಕಾಗತ್ತೆ. ಹೌದು ಸರ್, ಅದು ಹಾಗೆ ಬ್ರಾಂಚಸ್ ಕೈ ಬರ್ತದೆ, ಅದು ಬಂದು ಹಾಗೆ ಚಿಕ್ಕ ಮಿಡಿಯಾಗಿ ಅಡಿಕೆಗಳು ಕಾಣುವಾಗ ಹೊಡಿಬೇಕು. ಅಂದ್ರೆ ಒಳ್ಳೆ ಇಳುವರಿ ಬರ್ತಾ ಇದೆ ಕಾಫಿ ಅಡಿಕೆನಲ್ಲಿ? ಅಡಿಕೆಯಲ್ಲಿ ನಾವು ನೋಡಿದಾಗ ಸರ್, ಬೋರ್ಡ್ ಆಫ್ ಸ್ಪ್ರೇ ಮತ್ತೆ ಈ ಕೊಳೆನಾಶಕ ಅಂತ ಅಂಗಡಿಯಲ್ಲಿ ಸಿಗ್ತದೆ. ಹೌದೌದು, ಅದು ಹೊಡೆದು ನೋಡಿದೀವಿ, ಅದು ಪ್ರಯೋಜನ ಆಗೋದಿಲ್ಲ ನಮಗೆ. ಬೋರ್ಡ್ ಆಫ್ ಸ್ಪ್ರೇ ಒಳ್ಳೇದು. ಬೋರ್ಡ್ ಮಿಶ್ರಣ ನೀವೇ ಮಾಡ್ಕೊಳ್ತೀರಾ? ನಾವೇ ಮಾಡ್ಕೊಳ್ತೀವಿ, ನಮಗೆ ಒಳ್ಳೆ ಮೆಣಸಿಗೂ ಮತ್ತು ಅಡಿಕೆಗೆ ಬೋರ್ಡ್ ಆಫ್ ಸ್ಪ್ರೇ ಒಳ್ಳೇದು. ಮಾಡ್ಲೇಬೇಕಾಗತ್ತೆ, ಮಾಡ್ಲೇಬೇಕು. ಬೋರ್ಡ್ ಆಫ್ ಸ್ಪ್ರೇ ಒಳ್ಳೇದು, ಈ ಕೊಳೆನಾಶಕ ಅಂತ ಡಬ್ಬಿ ಬರ್ತದೆ ಅದು ಪ್ರಯೋಜನ ಇಲ್ಲ. ಅಂದ್ರೆ ನಿಮ್ಮ ಕಾಫಿ ತೋಟದಲ್ಲಿ ಏನಾದ್ರೂ ಕೊಳೆ ರೋಗ ಅಂತ ಬರುತ್ತಲ್ಲ, ಅದಕ್ಕೂ ಸಿಂಪಡಣೆ ಮಾಡಬಹುದು. ವರ್ಷ ಬಿಟ್ಟು ವರ್ಷ ಕೆಲವು ತೋಟಗಳಲ್ಲಿ ಕೊಳೆ ರೋಗ ಬರುತ್ತೆ ಜಾಸ್ತಿ ಮಳೆ ಬೀಳುವ ಪ್ರದೇಶದಲ್ಲಿ. ಗಿಡದಲ್ಲಿ ಯಾಕಂದ್ರೆ ಗಿಡ ನಾವು ಬೆಳೆಸಿದ್ದೇವೆ ಸರ್, ಎಲ್ಲ ಬೇರೆ ಜನರು ನೋಡಿದಾಗ ಇದು ಏನು ಬಾರಿ ಚಂದ ಇಟ್ಟಿದ್ಯಾಲ ಅಂತ ಆ ತರ ಹೇಳಿಸ್ಕೊಳ್ಬೇಕು ನಾವು. ಹಂಗೆ ಚೆನ್ನಾಗಿರ್ಬೇಕು ಗಿಡಗಳು, ಶಿಸ್ತಾಗಿರ್ಬೇಕು ಗಿಡ. ಅಂದ್ರೆ ನಾವು ಒಂದು ಛತ್ರಿ ಹಿಡಿದ ತರದಲ್ಲಿ ಆ ತರದಲ್ಲಿ ಗಿಡವನ್ನು ಯೂನಿಫಾರ್ಮ್ ಆಗಿ ಬೆಳೆಸಬೇಕು. ಅಡಿಕೆ ನೀವೇ ಕೊಯ್ಲು ಮಾಡ್ತೀರಾ ಅಥವಾ ಬೇರೆಯವ್ರಿಗೆ ಚೇಣಿ ಕೊಡ್ತೀರಾ? ಇಲ್ಲ ಸರ್, ನಾವೇ ಕುಯ್ತೀವಿ, ಯಾಕಂದ್ರೆ ಗಾಡಿಗಳು ಉಂಟು ನಮ್ಮ ಹತ್ರ, ನಾವೇ ಕುಯ್ದು ನಾವು ಪರಿಚಯ ಇದ್ದ ವ್ಯಾಪಾರಿಗಳಿಗೆ ಕೊಡ್ತೀವಿ. ಅದನ್ನ ಒಣಗಿಸ್ಬೇಕಾಗತ್ತಾ ಸ್ವಲ್ಪ? ಇಲ್ಲ, ಒಣಗಿಸೋದೇ ಇಲ್ಲ, ಅದು ಮಂಗಳೂರು ಕಡೆ ಒಣಗಿಸ್ತಾರೆ, ನಾವು ಹಸಿ ಅಡಿಕೆಯನ್ನೇ ಕೊಟ್ಬಿಡ್ತೀವಿ. ಹಸಿ ಅಡಿಕೆನೇ ಕೊಟ್ಬಿಡ್ತೀರಾ? ಹೌದು ಸರ್. ಒಟ್ಟಾರೆ ಈ ಬೇರೆ ಬೇರೆ ಬೆಳೆಗಳನ್ನ ಬೆಳ್ಕೊಳ್ಳೋದ್ರಿಂದ ಬಹಳ ಅನುಕೂಲ ಆಗುತ್ತೆ ಸರ್ ನಮಗೆ. ಅದೇ ಅಡಿಕೆಯಲ್ಲಿ ವರಮಾನ ಒಳ್ಳೇದು, ಯಾಕಂದ್ರೆ ಈಗ ಮುತ್ತಪ್ಪ ನಿಮ್ಮ ಮನೆಯಲ್ಲಿ ಇನ್ನೇನಾದ್ರು ಸಹಾಯ ಮಾಡ್ತಾರೆ ಕೃಷಿಗೆ? ಮನೆಯಲ್ಲಿ ನನಗೆ ಎರಡು ಗಂಡ್ಮಕ್ಳು ಸರ್, ಎರಡು ಗಂಡ್ಮಕ್ಳು ಇದ್ ಮಾಡ್ತಾರೆ, ಮತ್ತೆ ಸೊಸೆಂದ್ರಿ ಎರಡಿದೆ, ಚಿಕ್ಕ ಚಿಕ್ಕ ಒಂದು 5 ವರ್ಷದ 4 ವರ್ಷದ ಮಕ್ಳು ಇದ್ದಾರೆ. ಎರಡು ಜನರಿಗೂ ಒಂದೊಂದು ಗಂಡು ಮಗು ಇದೆ, ಎರಡು ಗಂಡು ಮಕ್ಳು ನನಗೆ, ಅವರಿಗೆ ಒಂದೊಂದು ಗಂಡು ಮಗು. ಸರಿ ಸರಿ, ಒಟ್ಟಾರೆ ಎಲ್ಲ ಸೇರಿ ಕೃಷಿ ಮಾಡ್ತಾ ಇದ್ದೀರಾ? ಹೌದು ಸರ್, ಈಗ ನಮ್ಮದು ಅಂತೇಳಿ ನಾವು ಮಾಡಬೇಕು. ನಮಗೆ ನಮಗೆ ವರಮಾನ ಮಾಡಬೇಕಾದ್ರೆ ನಾವು ಸುಮ್ಮನೆ ಇರಬೇಕು, ದಿವಸದಲ್ಲಿ ಒಂದು 4 ಗಂಟೆ ಆದ್ರೂ ನಾವು ಏನಾದ್ರೂ ಒಂದು ಕೆಲಸ ಮಾಡಬೇಕು. ಹೌದೌದೌದು, ರೇಡಿಯೋನು ಕೇಳ್ತಾ ಇರ್ತೀರಾ? ವಿಜಯ ಅಂಗಡಿ ಇರುವಾಗಲೂ ಕೂಡ ಕೃಷಿ ಕೇಳ್ತಾ ಇರ್ತೀವಿ, ಪಿಎಂ ಜಗದೀಶ್ ಅವರು ಇರುವಾಗ ಕೂಡ ಎಲ್ಲ ತುಂಬಾ ಚೆನ್ನಾಗಿ ನಡೆಸ್ತಾ ಇದ್ದೀರಾ ಸರ್ ನೀವು. ಅನುಕೂಲ ಆಗುತ್ತಾ ಏನಾದ್ರೂ ಕೇಳಿದ್ರೆ ಸ್ವಲ್ಪ ಪ್ರಯೋಜನ ಆಗುತ್ತಾ? ಹೌದು ಸರ್, ಯಾಕಂದ್ರೆ ಕೃಷಿಯಲ್ಲಿ ನಮಗೆ ಗೊತ್ತಿಲ್ಲದ ವಿಚಾರ ರೇಡಿಯೋ ಕೇಳಿ ಗೊತ್ತಾಗ್ತದೆ. ರೇಡಿಯೋ ಕೊಡಗಿನಲ್ಲಿ ಒಳ್ಳೆ ಮಾಧ್ಯಮ ಆಗಿದೆ. ಹೌದು ಸರ್, ನಮಗೆ ಟಿವಿ ನೋಡೋದಕ್ಕಿಂತ ರೇಡಿಯೋ ನಮಗೆ ಉತ್ತಮ ಅಂತೇಳಿ ನನಗೆ ಭಾವಿಸ್ತದೆ, ಯಾಕಂದ್ರೆ ಅದರಲ್ಲಿ ಒಳ್ಳೆ ಒಳ್ಳೆ ಇದು ಬರ್ತದೆ, ನಿಮ್ಮ ಸಂದರ್ಶನ ಅದು ಇದೆಯಲ್ಲ. ಹೌದೌದು, ಇವತ್ತು ನೀವು ಕೂಡ ಸಂದರ್ಶನದಲ್ಲಿ ಪಾಲ್ಗೊಳ್ತಾ ಇದ್ದೀರಾ, ಬಹಳ ಸಂತೋಷ ಆಗ್ತಾ ಇರಬೇಕು. ಹೌದು ಸರ್, ನಮಗೆ ರೇಡಿಯೋ ಅಂದ್ರೆ ತುಂಬಾ ಪ್ರೀತಿ, ಯಾಕಂದ್ರೆ ವಿಜಯ ಅಂಗಡಿ ಅವರು ಇರುವಾಗ ಕೇಳ್ತಾ ಇದ್ದೀನಿ, ಇವಾಗಲೂ ಕೇಳ್ತಾ ಇದ್ದೀನಿ, ನಿಮ್ಮ ಇದು ತುಂಬಾ ಚೆನ್ನಾಗಿ ನಡೆಸ್ತಾ ಇದ್ದೀರಾ. ಧನ್ಯವಾದಗಳು ಮುತ್ತಪ್ಪರೆ. ಸರ್, ಒಟ್ಟಾರೆ ಕೃಷಿ ನಿಮಗೆ ತೃಪ್ತಿ ಕೊಟ್ಟಿದೆ? ಹೌದು ಸರ್, ನಾನು ಯಾಕಂದ್ರೆ ನಾವು ರೈತರು ಅಂತ ಹೇಳಿದ ಮೇಲೆ ನಾವು ರೈತರಾಗಿ ನಮಗೆ ಆಗುವಷ್ಟು ನಾವು ಕೆಲಸ ಮಾಡಬೇಕು. ಮತ್ತೆ ಆದಾಯನೂ ತಂದ್ಕೊಡ್ತಾ ಇದೆ? ಅದೇನು ತಂದು ಕೊಡ್ತದೆ, ನಮ್ಮ ಕಷ್ಟದಲ್ಲಿ ನಮಗೆ ಕೆಲಸ ಮಾಡ್ಲಿಕ್ಕೆ ನಾಚಿಕೆ ಇರಬಾರದು. ಹೌದೌದೌದು, ಯಾಕಂದ್ರೆ ನಮಗೆ ಅದು ಇವತ್ತು ಕೆಲಸ ಮಾಡಿದ್ರೆ ನಾಳೆಗೆ ಬರ್ತದೆ ಅಂತ ಒಂದು ಭರವಸೆ ಇರ್ತದೆ. ಹೌದೌದು, ಮತ್ತೆ ಸರ್ಕಾರದಿಂದ ಸೌಲಭ್ಯಗಳು ಏನಾದ್ರೂ ಸಿಗ್ತಾ ಇದಾವ? ಸರ್ಕಾರದಿಂದ ನಮಗೆ ಯಾವ್ದು ನಾವು ಇಲ್ಲಿ ಕೊಟ್ರೆ ಅದು ಬಂದಿಲ್ಲ ಸರ್, ಮತ್ತೆ ಈ ಪಿಎಂ ಕಿಸಾನ್ ಅಂತೇಳಿ ಅದು ಮೋದಿಜಿ ಅವ್ರದ್ದು ಬರ್ತದೆ, 6,000 ರೂಪಾಯಿ ವರ್ಷಕ್ಕೆ ಬರ್ತಾ ಇದೆ ಅದು. 6,000 ರೂಪಾಯಿ 3 ಕಂತಲ್ಲಿ ಬರ್ತದೆ. ಅಂದ್ರೆ ನಿಮ್ಮ ಕೃಷಿಗೆ ಸಣ್ಣಪುಟ್ಟ ಖರ್ಚುಗಳಿಗೆಲ್ಲ ಆಗುತ್ತೆ ಅದು ಸರ್? ಅಂದ್ರೆ ಮೋದಿಜಿ ಅವರು ಕೊಟ್ಟಿದ್ರು ನಮಗೆ ಏನು ಗೊಬ್ಬರ ಅದು ಎಂತ ನಮಗೆ ಬೇಕು ಅಂತಂದ್ರೆ ಅದು ಒಂದು ಪ್ರಯೋಜನಕ್ಕೆ ಬರ್ತದೆ. ರೈತರಿಗೆ ತತ್ಕಾಲದಲ್ಲಿ ಏನ್ ನಮ್ಮ ಅವಶ್ಯಕತೆ ಇರುತ್ತೆ ಅದಕ್ಕೆ ಅನುಕೂಲ ಆಗುತ್ತೆ. ಹೌದು ಸರ್, ಅದು ನಿಜವಾಗಿ ಮೋದಿಜಿ ಅವರು ತುಂಬಾ ವರ್ಷದಿಂದ ಕೊಡ್ತಾ ಇದ್ದಾರೆ, ಅದು ಎಷ್ಟೋ ರೈತರಿಗೆ ಒಳ್ಳೇದೇ ಆಗ್ತದೆ, ಬಹಳ ಜನ ರೈತರು ಅದನ್ನ ಪ್ರಯೋಜನ ಪಡ್ಕೊಳ್ತಾ ಇದಾರೆ. ಹೌದು ಸರ್, ಯಾಕಂದ್ರೆ ಇನ್ನೊಬ್ಬರ ಕೈಯಿಂದ ಸಾಲ ಇದು ಮಾಡೋದಕ್ಕಿಂತ ಈಗ ಮೋದಿಜಿ ಅವರು ಕೊಟ್ಟದ್ದು ನಾವು ಏನಾದ್ರೂ ತಗೊಳ್ಬಹುದು. ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅಂತ ಅದು, ಯಾವುದೇ ಭೇದ ಭಾವ ಇಲ್ಲದಲ್ಲಿಗೆ ಎಲ್ಲ ರೈತರಿಗೂ ಸಿಗ್ತಾ ಇದೆ ಅದು. ಹೌದು ಸರ್. ಆತ್ಮೀಯ ರೈತ ಬಾಂಧವರೇ, ತಮಗೆ ಅಚ್ಚಕಾಳೆಯರ ಮುತ್ತಪ್ಪ ಅವರ ಕೃಷಿ ಅನುಭವಗಳನ್ನ

ಸೊಮರ್ಪೇಟೆ 66/11 ಕೆವಿ ವಿದ್ಯುತ್ ವಿತರಣಾ ಕೇಂದ್ರದಲ್ಲಿ ರಿಪೇರಿ ಕೆಲಸ ಇರದಂದ ನಾಳೆ ಹೊತ್ತಾರೆ 10 ಗಂಟೆಯಿಂದ 5 ಗಂಟೆವರೆಗೆ ಯಡಿಯೂರು, ಕಿರಂಗಂದೂರು, ತಾಕೇರಿ, ಗೀಜಗನಮನೆ, ತೋಳುಶೆಟ್ಟಳ್ಳಿ, ಕಿರಗುಂದೂರು, ಹೊಸಬೀಡು, ಬಸವನಕಟ್ಟೆ, ನರಹಳ್ಳಿ, ಹೇಮನಗದ್ದೆ, ಶಾಂತಳ್ಳಿ, ಬೆಟ್ಟದಳ್ಳಿ, ಬೀದಳ್ಳಿ, ಕುಂದಳ್ಳಿ, ಹೆಗಡಮನೆ, ಹರಗ, ಕುಂಬಾರಗಡಿಗೆ ಸೇರಿದಂಗೆ ಸುತ್ತಮುತ್ತಲ ಪ್ರದೇಶದಲ್ಲಿ ವಿದ್ಯುತ್ ಇರದುಲೆತ್ತಳಿ ವಿದ್ಯುತ್ ಇಲಾಖೆ ಪ್ರಕಟಣೆ ತಿಳಿಸಲು. ಕೊಡಗು ಜಿಲ್ಲೆನ ಹಿಂದುಳಿದ ವರ್ಗಗಳಿಗೆ ಸೇರಿದ ಅರ್ಹ ಕಾನೂನು ಪದವೀಧರರಿಗೆ 2025-26 ಸಾಲಿಗೆ ನ್ಯಾಯಾಂಗ ಆಡಳಿತದಲ್ಲಿ ತರಬೇತಿ ನೀಡಿಕೆ ಅರ್ಜಿನ ಕರೆದಳು. ಅರ್ಜಿ ನಮೂನೆನ ಕಚೇರಿಯಿಂದ ಪಡೆದು ಜೂನ್ 16 ಕಚೇರಿಗೆ ಕೊಡಕು. ಜಾಸ್ತಿ ಮಾಹಿತಿಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆನ ಜಿಲ್ಲಾ ಅಧಿಕಾರಿಯವರನ್ನ ಸಂಪರ್ಕಿಸಕು. ನಗರಾಭಿವೃದ್ಧಿ ಮತ್ತು ಪೌರಾಡಳಿತ ಇಲಾಖೆ ಇವರ ವತಿಯಿಂದ ಮಡಿಕೇರಿ ನಗರಸಭಾ ವ್ಯಾಪ್ತಿಯಲ್ಲಿ ಜಿಲ್ಲಾಸ್ಪತ್ರೆ ಆವರಣದಲ್ಲಿ ಹೊಸ ಇಂದಿರಾ ಕ್ಯಾಂಟೀನ್ ಉದ್ಘಾಟನಾ ಚಂಬರ ನಾಳೆ ಹೊತ್ತಾರೆ 11 ನಡೆದಿದೆ. ನಾಳೆ ಮತ್ತೆ ನಾಡಿದು ನಡೀತಾ ಇರುವ ದೇವರಪುರ ಭದ್ರಕಾಳಿ ಅಯ್ಯಪ್ಪ ಬೇಡು ಹಬ್ಬಲಿ ವೇಷಧಾರಿಗಳಿಂದ ಸಾರ್ವಜನಿಕರಿಗೆ ಸಮಸ್ಯೆಯಾಗದಂಗೆ ನೋಡ್ಕೊಡಕು, ಬಲವಂತಾಗಿ ದುಡ್ಡು ವಸೂಲನ ಮಾಡಿಕಾಗದು, ಕೆಟ್ಟ ಮಾತುಗಳನ್ನ ನಿಂದಿಸಿಕಾಗದು, ವಾಹನ ತಡೆದು ಟ್ರಾಫಿಕ್ ಸಮಸ್ಯೆ ಆಗದಂಗೆ ನೋಡ್ಕೊಡಕು, ಅಂತಹ ಸಮಸ್ಯೆಗೇನಾದ್ರೂ ಕಂಡು ಬಂದರೆ ಅಂತಹ ವೇಷಧಾರಿಗಳ ಮೇಲೆ ಕಾನೂನು ಕ್ರಮನ ತಗೊಂಡು ತಿಳಿ ಗೋಣಿಕೊಪ್ಪ ವಿಭಾಗದ ಪೊಲೀಸ್ ಠಾಣೆ ಪ್ರಕಟಣೆಯನ್ನು ಹೊರಡಿಸಲು. ಪರಿಶಿಷ್ಟ ಜಾತಿ ಸಮಗ್ರ ಸಮೀಕ್ಷೆ 2025 ನೇರಾಗಿ ಆನ್ಲೈನ್ ಮೂಲಕ ಸ್ವಂತ ಘೋಷಣೆನ ಸಂಬಂಧಪಟ್ಟ ಜಾಲತಾಣದಲ್ಲಿ ಮಾಡಿಕೊಡಕತ್ತಳಿ ಸಮಾಜ ಕಲ್ಯಾಣ ಇಲಾಖೆನ ಉಪನಿರ್ದೇಶಕರು ತಿಳಿಸಲು. ಮಡಿಕೇರಿ ಪ್ಯಾಟನ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕಾಲೇಜಿನ ವಾರ್ಷಿಕೋತ್ಸವ ಜಂಬರನ ಕೊಡಗು ವಿಶ್ವವಿದ್ಯಾಲಯದ ಪರೀಕ್ಷಾಂಗ ವಿಭಾಗದ ಕುಲಸಚಿವರಾದ ಪ್ರೊಫೆಸರ್ ಎಂ ಸುರೇಶ್ ಉದ್ಘಾಟಿಸಿ ಮಾತಾಡಿ ವಿದ್ಯಾರ್ಥಿಗ ನಾಯಕತ್ವ ಗುಣನ ಬೆಳೆಸ್ಕೊಡಕ್ಕೂ ವ್ಯಕ್ತಿತ್ವ ವಿಕಸನಕ್ಕೆ ಒತ್ತು ನೀಡಕ್ಕೂ ಪಾಠದೊಟ್ಟಿಗೆ ಪಠ್ಯೇತರ ಚಟುವಟಿಕೆಗೂ ವಿದ್ಯಾರ್ಥಿಗ ತೊಡಗಿಸಿಕೊಡಕ್ಕೂ ಶಿಕ್ಷಣಕ್ಕೆ ಸೂರ್ಣ ಒತ್ತು ನೀಡಿದರೆ ವಿದ್ಯಾರ್ಥಿಗ ತಮ್ಮ ಗುರಿನ ಮುಟ್ಟಿಗೆ ಸಾಧ್ಯ ಆದ್ಯ ಅಂತ ಹೇಳ್ದು. ಕೇಂದ್ರ ಸರ್ಕಾರದ ಅಧೀನದಲ್ಲಿ ಕೆಲಸ ಮಾಡ್ತಾ ಇರುವ ಮಡಿಕೇರಿಯಲ್ಲಿರುವ ಗಾಳಿಬೀಡು ವಸತಿ ಶಾಲೆ ಜವಾಹರ್ ನವೋದಯ ವಿದ್ಯಾಲಯದಲ್ಲಿ ಹೆಣ್ಣು ಮಕ್ಕಳನ್ನ ನೋಡಿಕೊಡಕ್ಕೆ ಅರ್ಹ ಅಭ್ಯರ್ಥಿಗಳನ್ನ ಸಂದರ್ಶನಕ್ಕೆ ಕರೆದಳು. ಆಸಕ್ತಿ ಇರೋ 35 ವರ್ಷದೊಳಗಿನ ಹೆಣ್ಣು ಮಕ್ಕ ತಾರೀಖು 27 ಹೊತ್ತಾರೆ 10 ಗಂಟೆಗೆ ಗಾಳಿಬೀಡು ನವೋದಯ ವಿದ್ಯಾಲಯದಲ್ಲಿ ಸಂದರ್ಶನಕ್ಕೆ ಹಾಜರಾಗು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ವತಿಯಿಂದ ಮಕ್ಕಳ ಕಥಾ ರಚನೆ ಕಾರ್ಯಾಗಾರ ನಡೆದಿದೆ. 30 ಸುಳ್ಯದ ಕನ್ನಡ ಭವನದಲ್ಲಿ ನಡೀತಾ ಇರುವ ಕಾರ್ಯಾಗಾರಕ್ಕೆ ಸಂಪನ್ಮೂಲ ವ್ಯಕ್ತಿಯಾಗಿ ಡಾಕ್ಟರ್ ಪುನೀತ್ ರಾಘವೇಂದ್ರ ಕುಂಟುಗಾಡು ಹಾಗೆ ಚಿತ್ರಕಲಾ ಶಿಕ್ಷಕ ಮತ್ತು ತರಬೇತುದಾರ ಪ್ರಸನ್ನ ಐವರ್ನಾಡವು ಭಾಗವಹಿಸುವೆ. 12-18 ಭಾಗವಹಿಸಿಕೆ ಅವಕಾಶ ಉಂಟು. ಆಸಕ್ತಿಯರು ಇದರ ಪ್ರಯೋಜನ ಪಡ್ಕೊಳ್ಳಕ್ಕು. ಜಿಲ್ಲಾ ಉದ್ಯೋಗ ವಿನಿಮಯ ಕೇಂದ್ರ ವತಿಯಿಂದ ಪ್ರೈವೇಟ್ ಕಂಪನಿಯಾದ ಕಲ್ಯಾಣಿ ಮೋಟಾರ್ಸ್ಲಿ ತಮ್ಮ ಖಾಲಿರುವ ಹುದ್ದೆಗೆ ನೇರ ಸಂದರ್ಶನ ಮೂಲಕ ಆಯ್ಕೆ ಪ್ರಕ್ರಿಯೆ ನಾಳೆ ಹೊತ್ತಾರೆ 10:30 ವಿರಾಜಪೇಟಿನ ಕಲ್ಯಾಣ ಮೋಟಾರ್ಸ್ಲಿ ನಡೆದಿದೆ. ಆಸಕ್ತಿರು ಎಲ್ಲ ದಾಖಲೆಗಳೊಟ್ಟಿಗೆ ಸಂದರ್ಶನಕ್ಕೆ ಹಾಜರಾಗುತ್ತೇಳಿ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿನ ಉದ್ಯೋಗಾಧಿಕಾರಿಯು ತಿಳಿಸಳು. 2025-26 ಸಾಲಿ ಸರ್ಕಾರಿ ಪ್ರಾಥಮಿಕ ಪ್ರೌಢಶಾಲೆ ಮತ್ತು ಪದವಿ ಪೂರ್ವ ಕಾಲೇಜುಗಳಿಗೆ ಮಕ್ಕಳ ದಾಖಲಾತಿನ ಜಾಸ್ತಿ ಮಾಡಿಕೆ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಶೈಕ್ಷಣಿಕ ಸಂವಾದ ಮತ್ತು ಜಾಗೃತಿ ಮೂಡಿಸಿಕೆ ತಾಲೂಕು ವಲಯ ಹಂತದಲ್ಲಿ ಒಂದು ದಿನದ ಪ್ರೇರಣಾತ್ಮಕ ಶಾಲಾ ಕಾರ್ಯಕ್ರಮ ಏರ್ಪಾಡು ಮಾಡಲಾಗಿದ್ದು 22 ಹೊತ್ತಾರೆ 9 9:00 ಮೂರ್ನಾಡಿನ ಸರ್ಕಾರಿ ಪಿಎಂಶ್ರೀ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದಿದೆ. ಕೊಡಗಲ್ಲಿ ಭಾರೀ ಮಳೆಯಾಗುವ ಸೂಚನೆ ಇದ್ದು ಹವಾಮಾನ ಇಲಾಖೆ ಇಂದು ಮತ್ತೆ 22 ರೆಡ್ ಅಲರ್ಟ್ನ ಘೋಷಣೆ ಮಾಡಿತು. 2025-26 ಸಾಲಿಗೆ ಮಡಿಕೇರಿ ತಾಲೂಕಿನ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ ಕೆಲಸ ಮಾಡ್ತಾ ಇರುವ ಮೆಟ್ರಿಕ್ ಪೂರ್ವ ಹೈದಗಳ ಮತ್ತು ಗೂಡೆಗಳ ಹಾಸ್ಟೆಲ್ಗೆ ಹೊಸದಾಗಿ ಸೇರಿಕೆ ಪ್ರವರ್ಗ 1, 2A, 2B, 3A ಮತ್ತು 3B ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗ ಹಾಗೆ ಇತರೆ ಜನಾಂಗಕ್ಕೆ ಸೇರಿದ ವಿದ್ಯಾರ್ಥಿಗಳಿಂದ ಆನ್ಲೈನ್ ಅರ್ಜಿನ ಕರೆದಳು. ಅರ್ಜಿ ಹಾಕಿಕೆ ಬರುವ ತಿಂಗಳ 16 ಆಖರಿ ದಿನ. 2024-25 ಸಾಲಿ ಎಸ್ಎಸ್ಎಲ್ಸಿ ಹಾಗೆ ಮೆಟ್ರಿಕ್ ನಂತರದ ಕೋರ್ಸ್ಗಳಾದ 2ನೇ PUC ಪದವಿ, ಸ್ನಾತಕೋತ್ತರ, ತಾಂತ್ರಿಕ ಪದವಿ, ಕೃಷಿ, ಪಶುಸಂಗೋಪನೆ ಹಾಗೆ ವೈದ್ಯಕೀಯ ವಿಭಾಗದ ಪರೀಕ್ಷೆಯಲ್ಲಿ ಸುರುಣ ಪ್ರಯತ್ನದಲ್ಲಿ ಸುರುಣ ಶ್ರೇಣಿಯಲ್ಲಿ ಪಾಸಾದ ಪರಿಶಿಷ್ಟ ಜಾತಿನ ವಿದ್ಯಾರ್ಥಿಗಳಿಂದ 2025-26 ಸಾಲಿ ಪ್ರೋತ್ಸಾಹಧನಕ್ಕಾಗಿ ಆನ್ಲೈನ್ ಮೂಲಕ ಅರ್ಜಿನ ಕರೆದಳು. ಜಾಸ್ತಿ ಮಾಹಿತಿಗೆ ಪೊನ್ನಂಪೇಟೆ ಮತ್ತು ವಿರಾಜಪೇಟೆನ ತಾಲೂಕು ಸಮಾಜ ಕಲ್ಯಾಣ ಇಲಾಖೆನ ಸಹಾಯಕ ನಿರ್ದೇಶಕರನ್ನು ಸಂಪರ್ಕಿಸಕು. ಇಲ್ಲಿಗೆ ಇಂದಿನ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ರಾಜರಾಜೇಶ್ವರಿ ಆಂಗ್ಲ ಮಾಧ್ಯಮ ಶಾಲೆ, ಕೊಟ್ಟೂರು, ಚೇರಂಬಾಣೆ. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.

ಪರೀಕ್ಷಾಂಗ ವಿಭಾಗತ್ರ ಕುಲಸಚಿವಂಗಳಾನ ಪ್ರೊಫೆಸರ್ ಎಂ ಸುರೇಶ್ ಉದ್ಘಾಟನೆ ಮಾಡಿಚಿ. ಅಲ್ಲಿಂಜ ತಕ್ಕ ಬಂದ ಕಾರ್ಯಕ್ರಮತ್ರ ಅಧ್ಯಕ್ಷತೆನ ವಹಿಸಿದ ತಕ್ಕ ಬಂದ ಫೀಲ್ಡ್ ಮಾರ್ಷಲ್ ಕೆ ಎಂ ಕಾಲೇಜರ ಪ್ರಾಂಶುಪಾಲಂಗಳಾನ ಪ್ರೊಫೆಸರ್ ಮೇಜರ್ ಬಿ ರಾಘವ ಯಶಸ್ಸಿನ ಪಡೆದುವಕ ಶಿಸ್ತು ಪಿಂಜ ಶಮದಂಡು ಉಂಡು ಓದುವಾಂಗ ಆದ್ಯತೆ ಕೊಡುಪ ಹಿಂಗ ಎಕ್ಕಲು ಗೊಲ್ಲುವ ಅಂದು ಅಣ್ಣಚಿ ಸಾಧನೆ ಮಾಡ ನಮಕ್ಕ ತೊಮ್ಮಾನ ಮಾಡಿಚಿ ಕಾರ್ಯಕ್ರಮ ಕತ್ಲು ಕನಪಟ್ಟ ಬೆಂದುವ ಕೂಡಿಯಾಡಿ ತಿಂಜತ್ತು. ಸೋಮಾರಪೇಟೆ 66/11 kV ವಿದ್ಯುತ್ ವಿತರಣಾ ಕೇಂದ್ರತ್ರ ಮಾರ್ಗ ನಿರ್ವಹಣೆ ಕಾಮಗಾರಿ ನಡೆತುವಾಂಡ ಮೀದ ಈ ಕೇಂದ್ರ ತಂಜ ಪಾಂಜಿಪೋಪ F2 ಶಾಂತಳ್ಳಿ ಮಾರ್ಗತ್ಲ ನಾಳೆ ಪೊಲಾಕ 10:05 ಕತ್ತನೆ ಕರೆಂಟ್ ಇಪ್ಪಲ. ಆನಂಗುಂಡ, ಯಡೂರು, ಕೂತಿ, ಹೊಸಬೀಡು, ಕಲ್ಕಂದೂರು, ಬಸವನಕಟ್ಟೆ, ನಗರಳ್ಳಿ, ಶಾಂತಳ್ಳಿ, ಬೆಟ್ಟದಳ್ಳಿ, ಬೀದಳ್ಳಿ, ಕುಂದಳ್ಳಿ, ಹೆಗ್ಗಡೆ ಮನೆ, ಹರಗ, ಕುಂಬಾರನಗಡಿಗೆ ಪಿಂಯ ಸುತ್ತಮುತ್ತ ಪ್ರದೇಶದ ಸಾರ್ವಜನಿಕಂಗ ಸಹಕರಿಸಿರೋಂಡು ಪಾಲನೆ ವಿಭಾಗದ ಕಾರ್ಯನಿರ್ವಾಹಕ ಇಂಜಿನಿಯರ್ ಇಂಗ ಕಟ್ಟಂಡಿತು.